ಅಧಿಕಾರಿಗಳ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಕಠಿಣ ಕ್ರಮದ ಎಚ್ಚರಿಕೆ. ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಶೀಘ್ರ ಭರ್ತಿಗೆ ಸರ್ಕಾರ ಚಿಂತನೆ. ಒಳಮೀಸಲಾತಿಯಿಂದ 59 ಜಾತಿಗಳಿಗೆ ಅನ್ಯಾಯ, ಗೊಂದಲ ಸರಿಪಡಿಸುವಂತೆ ಬಿಜೆಪಿ ಆಗ್ರಹ. ಭಾರತದಲ್ಲಿ ನಾಳೆ ಗೋಚರಿಸಲಿರುವ ಖಗ್ರಾಸ ಚಂದ್ರಗ್ರಹಣ, ನಭೋಮಂಡಲದ ಕೌತುಕಕ್ಕೆ ವಿಜ್ಞಾನಿಗಳಿಗೆ ಕಾತುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಪಾತ್ರೆಗಳ ತಯಾರಿ ಕುರಿತು ಸಾಣೂರಿನ ಶಂಕರ್ ಕುಲಾಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಶ್ರೋತೃಗಳೇ, ನಮ್ಮ ಜೊತೆ ಇದ್ದಾರೆ ಸಾಣೂರಿನ ಶಂಕರ್ ಕುಲಾಲ್ ಅವರು. ಶಂಕರ್ ಕುಲಾಲ್ ಅವರು ಒಬ್ಬ ಯುವ ಇಂಜಿನಿಯರಿಂಗ್ ಪದವೀಧರ. ಆದರೆ ಅವರು ತಮ್ಮ ಇಂಜಿನಿಯರಿಂಗ್ ಶಿಕ್ಷಣದ ನಂತರ ಉದ್ಯೋಗಕ್ಕೆ ಹೋಗಿದ್ದರು. ಆದರೆ ಉದ್ಯೋಗ ಬಿಟ್ಟು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಒಂದು ವ್ಯವಸಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಏನಂತ ಹೇಳಿದರೆ ತಮ್ಮ ಕುಲ ಕಸುಬನ್ನು ಮುಂದುವರಿಸಿಕೊಂಡು ಬರಬೇಕು ಅಂತ ಅವರ ಯೋಚನೆ ಇದೆ. ಮುಖ್ಯವಾಗಿ ಅವರ ಯೋಚನೆ ಯೋಜನೆಗಳ ಬಗ್ಗೆ ನಾವು ಕೇಳಿ ತಿಳಿಯುವ. ನಮಸ್ಕಾರ ಶಂಕರ್ ಅವರೇ. ನಮಸ್ತೆ ಸರ್. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಮಾಡಿದ ವ್ಯಕ್ತಿಗಳಿಗೆ ಒಂದು ಯೋಚನೆ ಇರ್ತದೆ, ಸಾಮಾನ್ಯ ಕೆಲಸ ಮಾಡುವುದು ಅಂತ. ನಿಮ್ಮ ಇಂಜಿನಿಯರಿಂಗ್ ಆದ ಕೂಡಲೇ ನಿಮ್ಮ ಯೋಚನೆಗಳು ಹೇಗಿತ್ತು? ಇವನ್ ನನ್ ಕೂಡ ಸೇಮ್ ಇತ್ತು, ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು. ಏಕೆಂದ್ರೆ ಮನೆಯಲ್ಲಿ ಕಲಿಸೋಗನೇ ಆಗಿ ಮಾಡ್ತಾರೆ, ಮಗ ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು, ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನದಾಗಿದ್ದು ಕಂಪನಿಗೆ ಜಾಯ್ನ್ ಆದ್ರೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂದು ಕೋರ್ ಫೀಲ್ಡ್ ಆಗಿತ್ತು, ನಾನು ಎಲೆಕ್ಟ್ರಾನಿಕ್ಸ್ ಕಲ್ತಿರೋದು. ಇವನ್ ಐ ಸಿ ರಿಲೇಟೆಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ, ಇಲ್ಲಿ ಬೆಂಗಳೂರಲ್ಲಿ. ಸೊ ಅದನ್ನೇ ನಾನು ಮಾಡ್ತಿದ್ದೆ, ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲಿಲ್ಲ. ಎರಡು ರೀಸನ್, ಒಂದು ಏನಂದ್ರೆ 9-6 ಕೆಲಸ ಮಾಡಬೇಕು. ನಾವು ಎಷ್ಟು ಕೆಲಸ ಮಾಡಿದ್ರು ಔಟ್ಪುಟ್ ಅಷ್ಟೇ, ತಿಂಗಳಿದ್ದಿಷ್ಟೇ, ಅದಕ್ಕಿಂತ ಬಿಯಾಂಡ್ ನಮ್ದು ಏನಿದೆ ಅದರಿಂದ ಹೋಗುದಿಲ್ಲ. ಮತ್ತೆ ನಮ್ದು ಇನ್ನೊಂದು ಏನಂದ್ರೆ ನಮ್ದು ಏನು ಲಿಮಿಟ್ಸ್ ಇದೆ, ಆಫೀಸ್ ರೂಮ್ ಅದನ್ನು ಬಿಟ್ಟು ಏನಿರಲಿಲ್ಲ ನಮಗೆ. ಜನಗಳ ಸಂಪರ್ಕ, ಹೊರಗೆ ಏನಾಗುತ್ತೆ, ಎಕ್ಸಾಂಪಲ್ ಅಂತ ಹೇಳುದು ಈಗ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ, ಈಗ ಜಾಬಲ್ಲಿ ಯಾರು ಐ ಟಿ ಆಗಲಿ ಯಾರೇ, ಒಂದು ಮನೆಗೆ ಬೇಕಾಗೋ ಒಂದು ಯಾವುದೊಂದು ಸಿಂಪಲ್ ವಸ್ತು ಅದರ ರೇಟ್ ಗೊತ್ತಿರೋದಿಲ್ಲ. ಯಾಕಂದರೆ ಅವ್ರಿಗೆ ಅದಕ್ಕೆ ಟೈಮ್ ಕೊಡಲಿಕ್ಕೆ ಟೈಮ್ ಇಲ್ಲ. ಯಾಕಂದರೆ ಈ ಐ ಟಿ ಲೈಫ್ ಏನಾಗಿದೆ ಅಂದರೆ, ಈ ಮನುಷ್ಯರನ್ನು ಕೆಲಸದ ಹಾಲಿನ ಥರ ಆಗಿದೆ. ಹಾಂ, ಲ್ಯಾಪ್ಟಾಪ್ ಬಿಟ್ಟು ಹೋಗುವಾಗೆ ಇಲ್ಲ. 8 hours ಅಂತ ಹೇಳಿಕ್ಕೆ ಆಗೋದಿಲ್ಲ, 12 hours ಮಾಡಬೇಕು, 15 hours ಮಾಡಬೇಕು, ಡಿಪೆಂಡ್ಸ್. ಹೌದು. ಬಟ್ ಆ ಏನಾಗುತ್ತೆ ಅಂದರೆ ಅದರಲ್ಲಿ ಸಿಗುವ ಔಟ್ಪುಟ್, ದುಡ್ಡು ಸಿಗುತ್ತೆ, ನಾವು ಕೆಲಸ ಮಾಡಿದ್ದಕ್ಕೆ ದುಡ್ಡು ಸಿಗುತ್ತೆ, ಬಟ್ ಔಟ್ಪುಟಾಗಿ ಸಿಗೋದು ನಮಗೆ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಇಲ್ಲ. ಈವನ್ ನಮಗೆ ಒಂದು ಒಳ್ಳೆಯ ಕೆಲಸ ಇದೆ ಮನೆಯಲ್ಲಿ, ಒಂದು ಖುಷಿ ದಿನ ಇದೆ, ಅದಕ್ಕೆ ರಜೆ ಮಾಡಲಿಕ್ಕೆ ಟೈಮ್ ಇಲ್ಲ. ಈವನ್ ಏನಂದರೆ ಟೋಟಲಿ ಸ್ಟ್ರೆಸ್ಫುಲ್ ಲೈಫ್, ಅದನ್ನು ಬಿಟ್ಟು ನಮಗೆ ಏನಿಲ್ಲ. ನನಗೆ ಅದು ರಿಯಲೈಸ್ ಆಯಿತು, ನಾನು ಒಂದು ವೇಳೆ ಇದನ್ನೇ ಕಂಟಿನ್ಯೂ ಮಾಡಿದರೆ ಫ್ಯೂಚರಲ್ಲಿ ನಾನು ಸಫರ್ ಆಗ್ತೀನಿ. ಓಕೆ, ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ, ಬಟ್ ನನಗೆ ಫ್ಯಾಮಿಲಿ ಆಗುವಾಗ ಫ್ಯಾಮಿಲಿಗೆ ಡೈರೆಕ್ಷನ್ ಕೊಡಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅವರು ಏನು ಮಾಡ್ತಿದ್ದಾರೆ ಅಂತ ನೋಡಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಈ ಟೈಮ್ ಅಂತೇಳಿ ಏನಿದೆ ನೋಡಿ, ಅದನ್ನು ನನಗೆ ಅದನ್ನು ನನ್ನನ್ನು ಕಿಲ್ ಮಾಡುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಏನಾದರೂ ಮಾಡಬೇಕು, ಅದಕ್ಕೋಸ್ಕರ ನಾನು ಏನೋ ಒಂದೊಂದೇ ಐಡಿಯಾ ಮಾಡಿಕೊಂಡು ಇರ್ತಿದ್ದೆ ಸರ್. ಸುಮಾರು ಎಷ್ಟು ವರ್ಷ ಕೆಲಸ ಮಾಡಿದ್ರಲ್ಲಿ? ಇವನ್ ನಾನು ಇವಾಗ ಪ್ರೆಸೆಂಟ್ಲಿ ಮಾಡ್ತಿದ್ದೇನೆ, ಈಗ ಒನ್ ಮಂತ್ ಈಗ ಬಿಡುವ ಪ್ಲಾನಲ್ಲಿ ಇದ್ದೇನೆ. ಯಾಕೆಂದ್ರೆ ಅದು ನನಗ ಸ್ವಲ್ಪ ಸ್ಟೆಪ್ ಬೇರೆ ತಗೊಳ್ತಿದ್ದೇನೆ ಅದಕ್ಕೋಸ್ಕರ. ಅದರ ಜೊತೆಗೆ ನಿಮ್ಮ ಈ ಯೋಚನೆಗಳು ಕೂಡ ಮಾಡ್ತಾ ಇದ್ದೀರಿ? ಹೌದೌದು. ಏನು ಯೋಚನೆ ನಿಮ್ಮದು ಅಂತ ಹೇಳುವಂಥದ್ದು? ನಾನು ಏನು ಮಾಡ್ತಿದ್ದಂತೆ, ನಾರ್ಮಲಿ ಈಗ ಬೆಂಗಳೂರಲ್ಲಿ ಓಪನ್ ಆಗಿ ಹೇಳುದಂದ್ರೆ 5 days ವರ್ಕ್ ಮಾಡ್ತೇವೆ, 2 ದಿನ ಜಾಲಿ ಮಾಡ್ತೇವೆ. ಬೆಂಗಳೂರು ಲೈಫ್ ಹಂಗೆ ಅಂದ್ರೆ 2 days ಫುಲ್ ಎಂಜಾಯ್ಮೆಂಟ್ ಅದಿದ್ದೇ ಇರುತ್ತೆ. ನಾನು ಏನ್ ಮಾಡ್ತಿದ್ದೆ, 5 days ಅಲ್ಲಿ ವರ್ಕ್ ಮಾಡ್ತಿದ್ದೆ, 2 days ಊರಿಗೆ ಬರ್ತಿದ್ದೆ. ಊರಲ್ಲಿ ಹೊಸದು ಏನಿದೆ, ಅಥವಾ ನಾರ್ಮಲಿ ನಾನು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಮ್ಮ ಹಿಂದಿನ ಕಾಲದವರು ಮಾಡಿದ್ರಲ್ಲಿ ಏನಿದೆ ಅಂತ ನಾವು ಹುಡುಕ್ಲಿಕ್ಕೆ ಹೋಗ್ತಿದ್ದೆ. ನನ್ನ ಹತ್ರಕ್ಕೆ ತುಂಬಾ ಡೀಟೇಲ್ ಇದೆ, ಕೆಲವೊಂದು ವಿಷಯದಲ್ಲಿ ನಾನು ಅಂದ್ರೆ ಸ್ಟಡಿ ಮಾಡ್ತಾ ಇದ್ದೇನೆ. ಈಗ ಎಕ್ಸಾಂಪಲ್, ಅದೇ ತರ ನಾನು ಥಿಂಕ್ ಮಾಡುವಾಗ ನಂಗೆ ಮೊದಲ ಆಲೋಚನೆಗೆ ಬಂದಿರೋದು ನಂಗೆ ಏನಂದ್ರೆ, ನಾವು ಡೈಲಿ ಫುಡ್ ತಿಂತೇವೆ. ಫುಡ್ ತಿನ್ನುವಾಗ ನಾವು ನಾರ್ಮಲ್ ಈಗ ಏನಾಗಿದೆ, ಕೆಮಿಕಲ್ ಬೇಸ್ಡ್ ಫುಡ್ ತಿನ್ನುವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಎಲ್ಲಾನು. ಅದು ಅದು ಇದು ಅಂತ ಹೇಳಿಕೇನೆ ಇಲ್ಲ, ಅದನ್ನು ನಾನು ಆಲೋಚನೆ ಮಾಡ್ತಿದ್ದೆ. ಅದಕ್ಕೋಸ್ಕರ ನಾನು ಏನಾದರೂ ಹೊಸತು ಮಾಡ್ಬೇಕು, ಇದರಲ್ಲಿ ಏನಾದರೂ ಮಾಡ್ಬೇಕಂತ ಹೇಳಿ ಥಿಂಕ್ ಮಾಡ್ತಾ ಇದ್ದೆ. ಬೇಸಿಕಲಿ ನಾನು ಕುಲಾಲಾದ್ರಿಂದ ನಾನು ನಮ್ಮ ಮನೆಯಲ್ಲಿ ಪಾಟರ್ ಕೆಲಸ ಮಾಡ್ತಿದ್ದೆ, ಬಟ್ ನಾನು ನೋಡಿಲ್ಲ ಇದನ್ನು. ನಮ್ಮ ಮನೆಯಲ್ಲಿ ಮಾಡ್ತಿದ್ರು ಮುಂಚೆ. ಸೊ ನಾನು ಏನು ತಿಳ್ಕೊಂಡು, ಇದನ್ನು ಇಂಪ್ರೂವ್ಮೆಂಟ್ ಮಾಡುವ, ಜನಗಳಿಗೆ ಇದರ ಬಗ್ಗೆ ಹೇಳುವ. ಆ್ಯಕ್ಚುಲಿ ಈಗ ಇವಾಗ ಏನಾಗಿದೆ ಅಂದರೆ, ಜನಗಳಿಗೆ ಮಣ್ಣಿನ ಪಾತ್ರೆ ಒಳ್ಳೇದಂತ ಗೊತ್ತಿದೆ, ಯಾವ ಮಣ್ಣಿನ ಪಾತ್ರೆ ಒಳ್ಳೇದಂತ ಜನಗಳಿಗೆ ಗೊತ್ತಿಲ್ಲ. ಅದರಲ್ಲಿ ಮಣ್ಣಿನಲ್ಲಿ ತುಂಬ ವೆರೈಟಿ ಇದೆ. ಈಗ ಮಣ್ಣಿನ ಪ್ರಾಡಕ್ಟ್ ಒಂದು ತಗೊಳ್ಳುವಾಗ ತುಂಬ ವಿಷಯ ಜನಗಳಿಗೆ ಗೊತ್ತಿರಬೇಕು, ಈ ವಿಷಯಗಳು ಜನಗಳಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇದರ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಡಿ ಮಾಡ್ಕೊಂಡು ಓಕೆ, ನನ್ನದು ಫೈನಲ್ ಗೋಲ್ ಏನಂದ್ರೆ ಪಾಟ್ರಿ ವರ್ಕ್ ಮಾಡಬೇಕು. ಪಾಟ್ರಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡಬೇಕು. ಸ್ವಲ್ಪ ಜನಗಳಿಗೆ ಇವಾಗ ಏನಂದ್ರೆ ಸ್ವಲ್ಪ ಇದ್ದ ರೀತಿಯನ್ನೇ ಅಕ್ಸೆಪ್ಟ್ ಮಾಡೋದಿಲ್ಲ, ಅಡ್ವಾನ್ಸ್ ಆಗಿ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರಂತ ನಾನು ಅದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವನ್ 3 to 4 years ನಾನು ಇದಕ್ಕೆ ನನಗೆ ಸ್ಟಡಿ ಮಾಡಲಿಕ್ಕೆ ಏನಾಯಿತು, ನಮ್ಮ ಈಗ ಊರಲ್ಲಿ ಯಾರು ಮಾಡ್ತಾರೆ, ಅವರು ಎಲ್ಲಿಂದ ಮಣ್ಣು ತರ್ತಾರೆ, ಆ ಮಣ್ಣಲ್ಲಿ ಏನಿದೆ, ಅಥವಾ ಆ ಮಣ್ಣಲ್ಲಿ ಯಾವ ಥರ ಮಾಡ್ಬೋದು ಪ್ರಾಡಕ್ಟ್. ಮತ್ತು ನಮ್ದು ಈಗ ಕರ್ನಾಟಕದಲ್ಲಿ ನಾನು ಇದು ಮಾಡೋದಲ್ಲ ಅಂದರೆ, ನಮ್ಮ ಕರ್ನಾಟಕದವ್ರು ಕೆಳಗಿದ್ದಾರೆ ಆಗಿದ್ದಾರೆ ಅಂತ ಟೆಕ್ನಿಕಲಿ ಅದನ್ನು ನಾವು ಯೂಸ್ ಮಾಡುವ ರೀತಿ ತುಂಬ ಕಡಿಮೆ ಇದೆ. ಸೊ ನಾನು ಓಡಾಡಿ ನೋಡಿದ ಪಾಟ್ರಿ ವರ್ಕ್ ಏನಿದೆ, ತುಂಬ ನಾವು ಇನ್ನೂ ಓಲ್ಡ್ ಹಳೆ ಕಾಲದಲ್ಲೇ ಇದ್ದೇವೆ. ಸೊ ನಾನು ಅದಕ್ಕೇನು ಮಾಡಿದೆ, ಸ್ವಲ್ಪ ಔಟ್ ಆಫ್ ಸ್ಟೇಟ್ ಹೋಗುವ ಅಂತ ನಾನು ಗುಜರಾತ್ ಎಲ್ಲ ಹೋಗಿ ಅಲ್ಲಿ ಕಂಪನಿ ಅಂದರೆ ಅಲ್ಲಿ ತುಂಬ ದೊಡ್ಡ ದೊಡ್ಡ ಕಂಪನಿ ಇದೆ. ನಮ್ಮ ಪಾಟ್ರಿಯಲ್ಲಿ ಅವರು ಆ್ಯನ್ಯುವಲ್ ಟರ್ನ್ ಓವರ್ 5 crore to 10 crore ಇದೆ ಪಾಟ್ರಿಯಲ್ಲಿ. ಅಂಥ ಕಂಪನಿಗೆ ಹೋಗಿ ಅವರು ಮಾಡುವ ರೀತಿಯನ್ನು ನೋಡಿದೆ. ಆ ನೋಡುವಾಗ ನನಗೆ ಅನಿಸಿತು, ನಾವು ಊರಲ್ಲಿ ಸಹ ನಾವು ಮಾಡ್ಬೋದಾ ಅಂತ. ಬಟ್ ಒಂದು ಮಣ್ಣಿನಲ್ಲಿ ಒಂದು ಈ ಬೇರೆ ಬಿಸ್ನೆಸ್ ಮತ್ತು ಮಣ್ಣಿನಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ಮಣ್ಣು ತುಂಬ ಅದರಲ್ಲಿ ಕಲ್ಲಿಕ್ಕೆ ತುಂಬ ಇದೆ. ಅಂದರೆ ನಾವು ಡೈರೆಕ್ಟ್ ಮಣ್ಣು ತಂದು ನಾವು ಯಾವುದೇ ಪ್ರಾಡಕ್ಟ್ ಮಾಡೋಕ್ಕಾಗೋದಿಲ್ಲ, ಅಥವಾ ವಿದೌಟ್ ಮಿಕ್ಸಿಂಗ್ ಇನ್ನೊಂದು ಮಣ್ಣು ಮಿಕ್ಸ್ ಮಾಡಬೇಕು, ಇಲ್ಲದ್ರೆ ಅದು ಕ್ರ್ಯಾಕ್ ಬರುವಂಥದ್ದು, ಒಡೆದೋಗುವಂಥದ್ದು ತುಂಬ ತುಂಬ. ಅದು ಕಲೀಲಿಕ್ಕೆ ಅಂದರೆ ಡೈಲಿ ಬೇಸ್ ಕಲಿಬೇಕು ನಾವು, ಆ ಥರ ಇತ್ತು. ಸೊ ನಾನು ಅಲ್ಲಿ ಕಲಿತು ಬಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದೊಂದೇ ಮಣ್ಣು ತಂದು ಮಣ್ಣನ್ನು ಎಕ್ಸ್ಪೆರಿಮೆಂಟ್ ಮಾಡೋದು, ಅದರಲ್ಲಿ ಒಂದು ಪ್ರಾಡಕ್ಟ್ ಮಾಡೋದು, ಅದು ಫೈರಿಂಗ್ ಮಾಡುವಾಗ ಯಾವ ಥರ ಬರುತ್ತೆ, ಔಟ್ಪುಟ್ ಹೇಗೆ ಬರುತ್ತೆ, ಔಟ್ಪುಟ್ ಬಂದ ಮೇಲೆ ಫುಡ್ ಹಾಕಿದಾಗ ಯಾವ ಥರ ಅದು ರಿಯಾಕ್ಟ್ ಆಗುತ್ತೆ. ಕೆಲವೊಂದಿಗೆ ಮಣ್ಣಲ್ಲಿ ಎಕ್ಸಾಂಪಲ್ ನನಗೆ ಆವಾಗೊಂದು ಪಾಯಿಂಟ್ಸ್ ಹೇಳಿದೆ, ಜನಗಳಿಗೆ ಮಣ್ಣಿನ ಪಾತ್ರೆ ಒಳ್ಳೇದಂತ ಗೊತ್ತಿದೆ, ಯಾವ ಮಣ್ಣಿನ ಪಾತ್ರೆ ತಗೊಳ್ಬೇಕಂತ ಜನಗಳಿಗೆ ಗೊತ್ತಿಲ್ಲ. ಬೇಸಿಕಲಿ ನನಗೆ ಹೇಳೋದಾದರೆ 3 ವಿಷಯ ನೀವೀಗ ಬಯ್ಯರ್ ನೀವು ಬಯ್ಯರ್ ಆದರೆ ಮಣ್ಣಿನ ಪಾತ್ರೆ ತಗೊಂಡು 3 ವಿಷಯ ಅಥವಾ 3 question ನೀವು ನನ್ನ ಹತ್ರ ಕೇಳ್ಬೇಕು. ನಾನೀಗ ಸೇಲ್ ಮಾಡೋದಾದ್ರೆ 3 question ಕೇಳ್ಬೇಕು. ಯಾವುದದು? ಫಸ್ಟ್ ಕ್ವಶನ್, ನೀವು ಯಾವ ಥರ ಮಾಡ್ತೀರಿ? ಸೆಕೆಂಡ್ ಕ್ವಶನ್, ಎಲ್ಲಿಂದ ಮಣ್ಣು ತರ್ತೀರಿ? ಥರ್ಡ್ ಕ್ವಶನ್, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಇದು 3 interlinked ಆಕ್ಚುಲಿ. ನೀವು ಹೇಗೆ ಮಾಡ್ತೀರಿ ಅಂತ ಹೇಳೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಮಾಡುವ ರೀತಿ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದು ತುಂಬ ವೆರೈಟಿ ಇದೆ. ಈಗ ಟ್ರೆಡಿಷನಲ್ ಮೆಥಡ್ ನಮ್ಮ ಓಲ್ಡ್ ಮೆಥಡಲ್ಲಿ ಮಾಡ್ಬೋದು, ಅದು ಪ್ರೆಸ್ಸಿಂಗ್ ಮೆಥಡ್ ಅಂತ ಇದೆ ಅದರಲ್ಲಿ ಮಾಡ್ಬೋದು, ಅಥವಾ ಒಂದು ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಅಂತ ಇದೆ. ಈಗ ಜಾಸ್ತಿ ನಾರ್ತ್ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಅಂತ ಯೂಸ್ ಮಾಡ್ತಾರೆ. ಅದು ಸಿಂಪಲ್ ಏನಿಲ್ಲ ಅಂದರೆ ಮಣ್ಣನ್ನು ಲಿಕ್ವಿಡ್ ಮಾಡಿ ಮೌಲ್ಡ್ಗೆ ಹಾಕಿ ತೆಗಿತಾರೆ. ಬಟ್ ಅದು ಲಿಕ್ವಿಡ್ ಮಾಡಿ ಆ ಗಟ್ಟಿ ಆಗಲಿಕ್ಕೆ 2 chemicals ಆಗ್ತಾರೆ, ಅದಕ್ಕೆ ಒಂದು ಲಿಕ್ವಿಡ್ ಆಗಲಿಕ್ಕೆ ಒಂದು ಗಟ್ಟಿ ಆಗಲಿಕ್ಕೆ. ಇದು ಸಿರಮಿಕ್ ಯಾವ ಥರ ಮಾಡ್ತಾರೆ ಸೇಮ್ ಪ್ರೊಸೆಸ್. ಬಟ್ ಜನಗಳಿಗೆ ಗೊತ್ತಿಲ್ಲ ಈ ಇನ್ಫಾರ್ಮೇಶನ್, ಇದು ನೀವು ಕೇಳಬೇಕು. ಇಲ್ಲದಿದ್ದರೆ ನಾವು ಹೆಲ್ತ್ ಬೇಕಂತ ಹೇಳಿ ನಾವು ಉಪವಾಸ ನಾವು ಕೆಮಿಕಲ್ ಬೇಸ್ಡ್ ನಾವು ಪ್ರಾಡಕ್ಟ್ ತಗೊಂಡು ನಾವು ಕುಕ್ ಮಾಡಿದ್ರೆ ಅದನ್ನು ಯೂಸ್ ಇಲ್ಲ. ಹೌದು. ಹಾಂ, ಇದು ಆ್ಯಕ್ಚುಲಿ ಫಸ್ಟ್ ಕ್ವಶನ್, ಯಾವ ಥರ ಮಾಡ್ತೀರಿ ಅಂತ. ಇದು ಅವನು ನಾನೀಗ ಸೆಲ್ಲರ್ ಅದ, ನಂಗೆ ಈ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಸೆಕೆಂಡ್ ಕ್ವಶನ್, ಎಲ್ಲಿಂದ ಮಣ್ಣು ತೆಗೆಯುತ್ತೀರಿ ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂದರೆ ಈಗ ಮಣ್ಣು ತೆಗೆಯುವಾಗ ನಾವು ತುಂಬ ಜಾಗ್ರತೆ ವಹಿಸ್ಬೇಕು. ಈಗ ಕೆಮಿಕಲ್ ಫ್ಯಾಕ್ಟ್ರಿ ಇರುತ್ತೆ, ಅಲ್ಲಿಂದ ಮಣ್ಣು ತೆಗಿಬಾರ್ದು, ಅಥವಾ ಒಂದು ಚರಂಡಿ ನೀರು ಹೋಗಿ ಸೇರುತ್ತೆ ಅಲ್ಲಿ ಮಣ್ಣು ತೆಗಿಬಾರ್ದು, ಅಥವಾ ಕೆರೆ ಇರುತ್ತೆ ಆ ಮಣ್ಣು ತೆಗಿಬಾರ್ದು. ಇದರಲ್ಲಿ ಏನಾಗುತ್ತಂದ್ರೆ, ನಾರ್ಮಲಿ ನಾವು ಎಲ್ಲ ವಿಷಯ ಮಾತಾಡೋದು ಏನಂದ್ರೆ ಕೆಮಿಕಲ್. ಈ ಕೆಮಿಕಲ್ ಒಳ್ಳೆಯದು ಇರುತ್ತೆ, ಹಾಳು ಇರುತ್ತೆ. ಈ ಮಣ್ಣಿನಲ್ಲಿ ಏನಾಗುತ್ತಂದರೆ ಕೆಲವೊಂದು ಟೆಂಪರೇಚರ್ ಬೇಸ್ಡ್ ಇರುತ್ತೆ. ಈಗ ನಾವು ಕಟ್ಟಿಗೆಯಲ್ಲಿ ಫೈರಿಂಗ್ ಯೂನಿಟ್ ಕಟ್ಟಿಗೆ ಮಾಡೋದ್ರಿಂದ ಅದು 1000 degree ಟೆಂಪರೇಚರ್ ಬರ್ಬೋದು, ಮ್ಯಾಕ್ಸಿಮಮ್ 1100 ತನಕ ಬರ್ಬೋದು. ಅದರಲ್ಲಿ ಕೆಲವೊಂದು ಕೆಮಿಕಲ್ ಬರ್ನ್ ಆಗಿ ಹೋಗುತ್ತೆ. ನಾನು ಎಲ್ಲ ಕೆಮಿಕಲ್ ಅದರಲ್ಲಿ ಬರ್ನ್ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಕೆಲವೊಂದು ಕೆಮಿಕಲ್ ಇರುತ್ತೆ ಈಗ ಸ್ವಲ್ಪ ಬಾಡಿಗೆ ಹಾರ್ಮ್ ಮಾಡುವಂಥದ್ದು, ಅದೆಲ್ಲ ಬರ್ನ್ ಆಗಬೇಕಾದ್ರೆ ನಿಮಗೆ 1600-1500 ಅಷ್ಟು ಟೆಂಪರೇಚರ್ ಬೇಕು. ಈ ನಾರ್ಮಲ್ ಏನು ಮಾಡ್ತಾರೆ ಈ ದುಡ್ಡಿನ ಆಸೆಗೆ ನಾರ್ತ್ ಕಡೆ ಏನು ಮಾಡ್ತಾರೆ ಕೆಮಿಕಲ್, ನಾನು ಸ್ಲಿಪ್ ಕಾಸ್ಟಿಂಗ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಟೆಂಪರೇಚರ್ ಸಾಕು, ಸ್ವಲ್ಪ ಟೆಂಪರೇಚರ್ ಮಾಡ್ತಾರೆ, ಅದು ನೋಡ್ಲಿಕ್ಕೂ ರೆಡ್ ರೆಡ್ ಇದಿರುತ್ತೆ, ಯೂಸ್ ಮಾಡ್ತಾರೆ ಜನಗಳಿಗೆ ಕೊಡ್ತಾರೆ, ಜನಗಳು ಯೂಸ್ ಗೊತ್ತಿರೋದಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಇದು ಸೆಕೆಂಡ್ ಕ್ವಶನ್ ಯಾಕೆ ಹೇಳಿದೆ ಅಂದರೆ, ನಾವು ಮಣ್ಣು ತಗೊಳ್ಳುವ ವಿಧಾನ ನಮಗೆ ಯಾರು ಬಯ್ಯಾರಿದೆ ಗೊತ್ತಿಲ್ಲ ಅಂತ ಹೇಳಿದರೆ ವಾಪಸ್ ನಾವು ಫೂಲ್ ಆಗ್ತೇವೆ, ಆ ಕೆಮಿಕಲ್ ಬೇಸ್ಡ್ ಪಾತ್ರೆಯನ್ನೇ ಯೂಸ್ ಮಾಡ್ತೇವೆ. ಥರ್ಡ್, ಎಕ್ಸ್ಪೀರಿಯನ್ಸ್. ನಾರ್ಮಲಿ ಸರ್ಟಿಫಿಕೇಟ್ ನಾವು ಯಾವುದೇ ಪ್ರಾಡಕ್ಟಿಗೆ ಸದ್ಯದಲ್ಲಿ ಮಾಡ್ತಿಲ್ಲ, ನಾನು ಸ್ವಲ್ಪ ದಿನಗಳಲ್ಲಿ ಮಾಡ್ತೇನೆ ಏನೆಲ್ಲ ಅದರಲ್ಲಿ ಕೆಮಿಕಲ್ ಇದೆ, ಇದು ಯೂಸ್ ಮಾಡ್ಬೋದಾ ಮಾಡಬಾರ್ದು ಅಂತ. ಇಲ್ಲದಿದ್ದ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಗೆ ಅದನ್ನು ಜಡ್ಜ್ ಮಾಡ್ತೇನೆ ಅಂದರೆ, ಈಗ ನಾರ್ಮಲಿ ಒಂದು ಕಡೆಯಿಂದ ಮಣ್ಣು ತೆಗಿತೇವೆ, ಈಗ ನಾವು ತೆಗೆಯುವ ಮಣ್ಣು ನಮ್ಮ ಅಜ್ಜ ತಂದೆ ಅವರ ತೆಗೆದು ಒಂದು ಕಡೆಯಿಂದ ತೆಗಿತಿದ್ದು, ಅದೇ ಮಣ್ಣನ್ನು ನಾವು ರೀಯೂಸ್ ಮಾಡ್ತಿದ್ದೇವೆ. ಸೊ ನಮಗೆ ಗೊತ್ತಿದೆ ಯಾವ ಮಣ್ಣಲ್ಲಿ ಯಾವ ಪ್ರಾಬ್ಲಮ್ ಇದೆ, ಯಾವ ಮಣ್ಣಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ. ನಾವು ಅದನ್ನು ಸೆಗ್ರಿಗೇಟ್ ಮಾಡ್ತೇವೆ. ಒಂದು ಪ್ರಾಡಕ್ಟ್ ಮಾಡುವಾಗ ಒಂದು ಏನಾದರೂ ಪ್ರಾಬ್ಲಮ್ ಇದೆ, ಈಗ ನಾರ್ಮಲಿ ಏನಾಗುತ್ತೆ ಅಂದರೆ ನೊರೆ ಎಲ್ಲ ಬರುತ್ತೆ, ನೊರೆ ಬರುವಾಗ ಅದರಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಅದು ನಾವು ಯೂಸ್ ಮಾಡ್ಬಾರ್ದು ಮಣ್ಣನ್ನು, ನಾವು ಅದನ್ನು ಸೆಗ್ರಿಗೇಟ್ ಮಾಡಿ ಡಿಸೈನರ್ ಐಟಮ್ಗೆ ಯೂಸ್ ಮಾಡ್ತೇವೆ. ಬೇರೆ ಕಡೆಯಿಂದ ಅದೇ ಒಂದು ಬೇರೆ ಜಾಗದಿಂದ ತೆಗ್ದಿರ್ತೇವೆ, ಅದರಲ್ಲಿ ಏನು ಪ್ರಾಬ್ಲಮ್ ಏನು ಅದನ್ನು ಫುಡ್ಗೆ ಯೂಸ್ ಮಾಡ್ಬೋದು. ಸೊ ಆ ಥರ ನಾವು ಇದು ಎಕ್ಸ್ಪೀರಿಯನ್ಸ್ ಮೇಲೆ ಬರುತ್ತೆ, ಸರ್ಟಿಫಿಕೇಟ್ ಅಥವಾ ಆ ಮಣ್ಣು ಒಳ್ಳೆಯದು ನೋಡಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ನಾನು ಜನಗಳಿಗೆ ಹೇಳಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಇದನ್ನು ಈ ಥರ ಪ್ರಾಡಕ್ಟ್ ಎಲ್ಲ ಕೊಡ್ತಿದ್ದೇವೆ ಸರ್. ಈಗ ಯಾವ ಥರದ ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ ನೀವು? ಈಗ ನಮ್ಮಲ್ಲಿ ನಾನು ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ ಆಲ್ಟರ್ನೇಟಿವ್ ಟು ಸ್ಟೀಲ್ ಏನಿದೆ ನೋಡಿ, ಅದಕ್ಕೆಲ್ಲ ಆಲ್ಟರ್ನೇಟಿವ್ ಕಡಾಯಿ ಇದೆ, ಲೋಟ ಇದೆ, ಜಗ್ ಇದೆ, ಮತ್ತೆ ಇದು ಈ ನಟ್ಸ್ ಎಲ್ಲ ಹಾಕಿಡುವಂಥದ್ದಿದೆ, ಮತ್ತೆ ತವಾ ಇದೆ. ತವಾ ನಾರ್ಮಲಿ ಮುಂಚೆನೇ ಇತ್ತು, ಅದು ಇತ್ತು. ಇವಾಗ ಸ್ವಲ್ಪ ನಾವು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಬೇಕಂತ ಕುಕ್ಕರ್ ಎಲ್ಲ ಪ್ಲಾನ್ ಮಾಡ್ತಿದ್ದೇವೆ, ಅಂದರೆ ಎರಡು ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದೇವೆ. ಒಂದು ಇರುವ ಕುಕ್ಕರಲ್ಲೇ ಪಾಟ್ ಇಟ್ಟು ಮಾಡುವಾಗೆ, ಇನ್ನೊಂದು ಮಣ್ಣಿದ್ದು ಕುಕ್ಕರ್ ಮಾಡುವಾಗೆ ಪ್ಲಾನ್ ಮಾಡ್ತಿದ್ದೇವೆ. ಅದೀಗ ಇನ್ ಪ್ರೊಸೆಸ್ ಇದೆ, ಮೇ ಬಿ ಒಂದು 3-4 months ಅದು ನಾವು ಮಾಡ್ತೇವೆ. ಸೊ ಇದೇ ಥರ ಆಲ್ಮೋಸ್ಟ್ ಎಲ್ಲವೂ ಇದೆ. ಸ್ಟೀಲ್ ಅಲ್ಯೂಮಿನಿಯಂ ಎಲ್ಲ ಏನು ಸಿಗ್ತದೆ ಅದನ್ನು ನಾವು ಮಣ್ಣಲ್ಲಿ ಎಲ್ಲವೂ ಮಾಡ್ತಾ ಇದ್ದೇವೆ. ಎಲ್ಲವನ್ನು ಮಾಡ್ಲಿಕ್ಕೆ ಆಗ್ತದೆ, 100% ಮಾಡ್ಲಿಕ್ಕೆ ಆಗ್ತದೆ. ಕೆಲವೊಂದು ಈಗ ನಾವು ಎಕ್ಸಾಂಪಲ್ ಹೇಳುವುದಾದ್ರೆ ಸ್ಟೀಲ್ ಬಾಟಲ್ ಇದೆ, ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ಬಟ್ ಯಾವ ಮೆಥಡಲ್ಲಿ ಮಾಡ್ಬೇಕು? ಸ್ಲಿಪ್ ಕಾಸ್ಟಿಂಗ್ ಮೆಥಡಲ್ಲಿ ಮಾಡ್ಬೇಕು. ಅದನ್ನು ಹ್ಯಾಂಡ್ಮೇಡ್ ಮಾಡ್ಲಿಕ್ಕೆ ಹ್ಯಾಂಡ್ಮೇಡ್ ಮಾಡ್ಬೋದು, ಸೈಜ್ ದೊಡ್ಡದಾಗೋದು, ಥ್ರೆಡ್ ಬರೋದಿಲ್ಲ, ಬಾಯಿ ಮುಚ್ಚಲೋದು, ಆ ಥರ ಎಲ್ಲ ಪ್ರಾಬ್ಲಮ್ ಇದೆ. ಅದನ್ನು ನಾನು ಅಂಥದ್ದು ಮಾಡೋದೇ ಇಲ್ಲ. ಕೆಮಿಕಲ್ ಬೇಸ್ಡ್ ಏನಿದೆ ಅದು ಕಸ್ಟಮರ್ ನಾನು ಮೊದಲೇ ಹೇಳ್ತೀನಿ, ಮಾಡೋದಿಲ್ಲ, ತಂದು ಕೊಡೋದು ಇಲ್ಲ. ನಮ್ಮಲ್ಲಿ ಹ್ಯಾಂಡ್ ಮೇಡಲ್ಲಿ ಏನು ಮಾಡಲಿಕ್ಕಾಗುತ್ತೆ ಅಂಥದ್ರಲ್ಲಿ ಎಲ್ಲವೂ ಮಾಡ್ತೇವೆ ನಾವು. ಈಗ ಅವರಿಗೆ ಬಾಟ್ಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರಿಗೆ ಅವ್ರ ಆಲ್ಟರ್ನೇಟ್ ಯೂಸ್ ಮಾಡಲೇಬೇಕು ಬೇರೆ ಏನಾದರೂ. ನಾವು ಮಣ್ಣಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಕೆಮಿಕಲ್ ಬೇಸ್ಡ್ ಮಾಡೋದಿಲ್ಲ, ಹ್ಯಾಂಡ್ ಮೇಡಲ್ಲಿ ನಾವು ಮಾಡ್ತೇವೆ, ಬೇರೆ ಏನಾದರೂ ಮಾಡಿಕೊಡ್ತೇವೆ ಅವರಿಗೆ ಆ ಥರ. ನೀವು ಈ ಕೆಲವು ಪ್ರಾಡಕ್ಟ್ಗಳಲ್ಲಿ ನಾವೀಗ ಫುಡ್ಡಿಗೆ ಯೂಸ್ ಮಾಡುವಂಥದ್ದು, ಫುಡ್ಡಿಗೆ ಯೂಸ್ ಮಾಡದಂತಹ ಪ್ರಾಡಕ್ಟ್ಗಳನ್ನು ಯಾವುದೆಲ್ಲ ಮಾಡ್ತೀರಿ ಈಗ? ಅದೀಗ ನಾನು ಹೇಳಿದೆ ಅಲ್ಲ ನಿಮಗೆ, ಈ ಕೆರೆ ಮಣ್ಣು ತುಂಬ ಗಟ್ಟಿ. ಎಕ್ಸಾಂಪಲ್ ನನಗೆ ಹೇಳೋದಾದರೆ, ಇಲ್ಲಿ ನಮ್ಗೆ ಮಂಗಳೂರಲ್ಲೇ ಈಗ ರೋಡ್ ಸೈಡ್ ಕನ್ಯಾಕುಮಾರಿ ಪಾಟ್ಸ್ ಅಲ್ಲೇ ಇದೆ. ಅದು ಸಿಂಪಲ್ ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ, ಈಗ ಮಣ್ಣು ಊರಿನ ಮಣ್ಣು ಮತ್ತು ಅದು ಹೇಗೆ ಡಿಫ್ರೆನ್ಸ್ ಇರ್ತದೆ ಅಂದರೆ, ಈ ಕೆರೆ ಮಣ್ಣು ತುಂಬ ಗಟ್ಟಿ. ಈ ಗಮ್ಮಿನ ಅಂಶ ಅಂತ ಹೇಳಿ ಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಆ ಗಮ್ಮಿನ ಅಂಶ ಈ ಮಣ್ಣಲ್ಲಿ ತುಂಬ ಜಾಸ್ತಿ. ಅದು ಎಷ್ಟು ಗಟ್ಟಿ ಅಂದರೆ ಅದ ಮೇಲೆ ನಿಂತರೂ ನಿಮಗೆ ಕಟ್ಟಾಗೋದಿಲ್ಲ. ಅಂಥ ಮಣ್ಣನ್ನು ನಾವು ಏನು ಮಾಡ್ತೇವೆ, ನಾನು ಹೇಳಿದಾಗ ಅದೆಲ್ಲ ಫುಡ್ಡಿಗೆ ಒಳ್ಳೆಯದಲ್ಲ. ನಾವು ಅದನ್ನು ಬಿಟ್ಟು ದೀಪ ಮಾಡೋಕ್ಕೆ ಅಥವಾ ಡೆಕೊರೇಟಿವ್ ಏನಾದರೂ ಕಸ್ಟಮರ್ ಏನಾದರೂ ಹೇಳ್ತಾರೆ ಈ ಥರ ಮಾಡಿಕೊಡಿ, ಅದನ್ನೆಲ್ಲ ಮಾಡಲಿಕ್ಕೆ. ಈಗ ನಾನು ಹೇಗೆ ಮಾಡ್ತೇನೆ ಅಂದರೆ, ಕೆಲವೊಂದು ನಮ್ಮಲ್ಲಿ ಸ್ಕಿಲ್ಡ್ ಲೇಬರ್ ಬೇಕು. ಸ್ಕಿಲ್ಡ್ ಲೇಬರ್ ನನ್ನಲ್ಲಿಗೆ ನಾವು ಮಾಡುವಾಗ ಮೂರ್ತಿ ಮಾಡಬೇಕು, ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಾನೇನು ಮಾಡ್ತೇನೆ, ನನ್ನ ಕಮ್ಯುನಿಟಿ ಅವರಿದ್ದಾರೆ ಕುಲಾಲಲ್ಲಿ, ಯಾರಿದ್ದಾರೆ ನೋಡಿ, ಕೆಲವರು ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ ಒಂದೊಂದು ಫೀಲ್ಡಲ್ಲಿ, ಅವ್ರಿಗೆ ಹೇಳ್ತೇನೆ ಈ ಥರ ಮಾಡಬೇಕು ನೀವು, ಈ ಥರ ಕೆಲಸ ಮಾಡಬೇಕು, ಐಡಿಯಾ ಎಲ್ಲ ನಾನೇ ಕೊಡ್ತೇನೆ ಈ ಥರ ಮಾಡಬೇಕು ಈ ಥರ ಮಾಡಬೇಕಂತ. ಸೊ ಈ ಕೆರೆ ಮಣ್ಣು ನಾವು ಅದಕ್ಕೆ ಯೂಸ್ ಮಾಡ್ತೇವೆ. ಸೊ ನಾವು ಹೇಳಿದಾಗೆ ಆ ಕೆರೆ ಮಣ್ಣು ಎಲ್ಲ ಏನಿದೆ ಡೆಕೊರೇಟಿವ್ಗೆ ಮಾತ್ರ, ಯಾವುದೇ ಫುಡ್ ಐಟಮ್ಗೆ ನಾವು ಯೂಸ್ ಮಾಡೋದಿಲ್ಲ. ಈಗ ಡೆಕೊರೇಟಿವ್ ಐಟಮ್ಸ್ ಅಲ್ಲಿ ಸುಮಾರಿಗೆ ಎಷ್ಟು ಟೈಪ್ನದು ಅಂದಾಜಿದೆ? ಅದು ನಾವು ಎರಡು ಟೈಪ್ ಮಾಡ್ತೇವೆ ಸರ್. ಒಂದೇನಂದ್ರೆ ಈಗ ಕಸ್ಟಮರ್ ರಿಕ್ವೈರ್ಮೆಂಟ್, ಈಗ ಒಂದು ಈ ಲೈಟ್ಸ್ ಎಲ್ಲ ಬೇಕು, ಶೇಡ್ ಲೈಟ್ ಎಲ್ಲ, ಅದೆಲ್ಲ ನಿಮ್ಗೆ ನೀವು ಫೋಟೋ ಕೊಡ್ತೀರಿ ನಮ್ಗೆ ಇದೇ ತರ ಬೇಕಂತ, ಆ ತರ ಮಾಡಿ ಕೊಡ್ತೇವೆ. ಅದನ್ನ ಬಿಟ್ಟು ನಮ್ಮದೇ ಕೆಲವೊಂದು ನಾವು ಮಾಡಿಟ್ಟದಿದೆ, ದೀಪಗಳಲ್ಲಿದೆ, 5 ದೀಪ, 8 ದೀಪ, ಸಿಂಗಲ್ ದೀಪ, ಗಣೇಶ ದೀಪ, ಹಂಸ ದೀಪ ಅಂತ ವೆರೈಟಿ ದೀಪಸ್ ಇದೆ. ಮತ್ತೆ ಈಗ ವಾಲ್ ಡೆಕೋರೇಟಿವ್ ಇದೆ, ಸೂರ್ಯ ಇದೆ ಅಂತ, ಅದು ಡಿಪೆಂಡ್ಸ್ ಈಗ ಕಸ್ಟಮರ್ ಯಾವ್ದು ಬೇಕು ಅದನ್ನ ನಾವು ಮಾಡಿಕೊಡ್ತೇವೆ. ಕಸ್ಟಮರ್ ನಿಮಗೆ ಏನು ಕೊಡ್ಬೇಕಾಗ್ತದೆ? ಇಮೇಜ್ ಕೊಟ್ಟರೆ ಸಾಕು, ಇಮೇಜ್ ಸೈಜ್, ಅವರ ಗೋಡೆ ಇಷ್ಟು ದೊಡ್ಡ ಇದೆ, ಇಷ್ಟು ಇಷ್ಟು ದೊಡ್ಡದು ಇಮೇಜ್ ನಮಗೆ ಮಣ್ಣಿನ ಇದು ಡಿಸೈನ್ ಬೇಕು ಅಂತ ಹೇಳಿದ್ರೆ ನಾವು ಅದೇ ಮಾಡಿಕೊಡ್ತೇವೆ. ಅದೇ ವಿಷಯವನ್ನ ನೀವು ಫುಡ್ ಐಟಮ್ ಮಾಡುವ ಪಾತ್ರೆಗಳಿಗೂ ಕೂಡ ಮಾಡಿಕೊಡ್ತೀರಾ? 100% ಈಗ ಕೆಲವರು ಹೇಳ್ತಾರೆ ನಮ್ಗೆ, ಈಗ ನಾರ್ಮಲಿ ಈಗ ಟ್ರೆಂಡ್ ಏನಂದ್ರೆ ಈಗ ಪಾರ್ಟಿ ಎಲ್ಲ ಮಾಡ್ತಾರೆ, ಪಾರ್ಟಿ ಎಲ್ಲ ಮಾಡುವಾಗ ನಮ್ಗೆ ಒಂದು 20 kg ಬಿರಿಯಾನಿ ಮಾಡ್ಲಿಕ್ಕೆ ದೊಡ್ಡ ಪಾಟ್ ಬೇಕು, ಅದಂತ ಹೇಳುವ ಅವರಿಗೆ ಅದೇ ರೀತಿ ಮಾಡಿಕೊಡ್ತೇವೆ. ಅಥವಾ ಈಗ ಫಂಕ್ಷನ್ ಇರ್ತದೆ, ಫಂಕ್ಷನ್ ಅಲ್ಲಿ ಇರುವಾಗ ನಮ್ಗೆ ಹೇಳ್ತಾರೆ ನಮ್ಗೆ ಯೂಸ್ ಅಂತೂ ಟೀ ಕಪ್ ಬೇಕು, ಅಥವಾ ನಮ್ಗೆ ಜ್ಯೂಸ್ ಕಪ್ ಬೇಕು ಅಂದ್ರೆ ನಾವು ಸ್ವಲ್ಪ ಈ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದಿಲ್ಲ ಈ ಫಂಕ್ಷನ್ಗೆ, ನಮ್ಗೆ ಅದೇ ಬೇಕು ಅಂತ ಹೇಳಿದ್ರೆ ನಾವು ಅಂಥದ್ದೇ ಮಾಡಿಕೊಡ್ತೇವೆ. ಈಗ ಕೆಲವೊಂದು ಫಂಕ್ಷನ್ಗೆ ಸಹ ನಾವು ಮಾಡಿಕೊಟ್ಟಿದ್ದೇವೆ, ಈಗ ತುಳು ಸಮ್ಮೇಳನ ಅಂಥದಕ್ಕೆಲ್ಲ ಅವರು ಈ ಸ್ವಲ್ಪ ಇಕೋ ಫ್ರೆಂಡ್ಲಿಗೆ ಫೋಕಸ್ ಮಾಡಿದ್ರೆ ನಾವು ಅದಕ್ಕೆಲ್ಲ ಮಾಡಿಕೊಡ್ತೇವೆ. ಆ ಥರ ಇದೆಲ್ಲ ನೀವು ಮ್ಯಾನ್ಯುವಲ್ಲೇ ಮಾಡೋದು ಅಥವಾ ಯಾವ್ದಾದ್ರು ಮೆಷಿನ್ ಅನ್ನು ಯೂಸ್ ಮಾಡ್ತೀರಾ? ಪ್ರೆಸೆಂಟ್ಲಿ ನಾನೀಗ ಒಂದು 2 ವರ್ಷದಿಂದ ಸ್ವಲ್ಪ ಅದರ ಬಗ್ಗೆ R&D ತರ ಮಾಡಿಕೊಂಡು ಕೆಲವೊಂದು ಮಿಷಿನರಿ ನಾನೇ ರೆಡಿ ಮಾಡ್ಕೊಂಡಿದ್ದೇನೆ, ನಾನು ಐಡಿಯಾ ಕೊಟ್ಟು ಮಾಡಿಸಿದ್ದೇನೆ. ಅದರಲ್ಲಿ ಈಗ ನಾವು ಒಂದು ಸೆಮಿ ಅಂತ ಹೇಳ್ಬೋದು, 100% ಮಿಷಿನರಿ ಅಲ್ಲ, ಸೆಮಿ ಸ್ವಲ್ಪ ನಾನು ಸ್ವಲ್ಪ ಕೆಲಸ ಮಾಡಬೇಕು, ಅದು ಮಾಡಬೇಕು. ಮತ್ತೆ ಸ್ಟೆಬಿಲಿಟಿ ವೈಸ್ ಜಾಸ್ತಿ ಬರ್ತದೆ, ಡಿಸೈನ್ ವೈಸ್ ಚೆನ್ನಾಗಿ ಬರುತ್ತೆ, ಮತ್ತೆ ನಿಮ್ಗೆ ಸ್ಟ್ರಾಂಗ್ ಎಲ್ಲ ತುಂಬಾ ಜಾಸ್ತಿ, ಅದು ನಮ್ಮ ಹ್ಯಾಂಡ್ ಮೇಡ್ಕಿಂತ ಅದರಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ, ಅದೇ ತರ ಮಾಡ್ತಿದ್ದೇವೆ. ಅಲ್ಲಿ ಆ ಮೆಷಿನ್ಗಳಿಗೆ ಈ ತರ ಕೆಮಿಕಲ್ ಎಲ್ಲ ಹಾಕಬೇಕಾಗಿ? ಬೇಡ ಬೇಡ ಬೇಡ, ಏನ್ ಬೇಡ ಏನ್ ಬೇಡ ಏನ್ ಬೇಡ, ನಾವು ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಯೂಸ್ ಮಾಡೋದೇ ಇಲ್ಲ, ಅದು ಇದೆಲ್ಲ ನಾವು ಅದು 100% ಮಿಷಿನರಿ ಅಲ್ಲ, 50-50 ಅಂತ ಹೇಳ್ಬೋದು. ಈಗ ಮುಂಚೆ ಎಕ್ಸಾಂಪಲ್ ಹೇಳುದಾದ್ರೆ, ಈಗ ಮಣ್ಣನ್ನು ಕೈಯಲ್ಲಿ ಕಾಲಲ್ಲೆಲ್ಲ ತೊಳೆದು ಮುದ್ದೆ ಮಾಡ್ತಿದ್ವಿ, ಇದಕ್ಕೆಲ್ಲ ಈಗ ಆಲ್ಟರ್ನೇಟಿವ್ ಮಿಷಿನ್ ಎಲ್ಲ ಇದೆ, ಅದರಲ್ಲಿ ಮಾಡಬಹುದು, ಫಾಸ್ಟ್ ಆಗ್ತದೆ ವರ್ಕ್. ಆತರ ಆತರ ಈಗ ನೀವು ಗುಜರಾತಿಗೆಲ್ಲ ಹೋಗಿ ಕಲ್ತ್ರಿ ಅಂತ ಹೇಳಿ, ಅಲ್ಲಿಗೆ ಹೋಗಿ ನಿಮ್ಗೆ ಇಲ್ಲಿನ ಪಾಟರಿ ಅಥವಾ ಇಲ್ಲಿನ ಈ ಮಣ್ಣಿನ ಎಲ್ಲ ಮಡಕೆ ಇರ್ಬೋದು, ವಸ್ತುಗಳಿರ್ಬೋದು, ಮತ್ತು ಅಲ್ಲಿನ ವಸ್ತುಗಳಿಗೆ ಏನ್ ಡಿಫ್ರೆನ್ಸ್ ಕಂಡಿತ್ತು? ಕ್ವಾಲಿಟಿ ಸರ್, ನಮ್ಮ ಊರಿನ ಮಣ್ಣಿಗಿದ್ದಷ್ಟು ಕ್ವಾಲಿಟಿ ಅವರ ಮಣ್ಣಿಗೆ ಇಲ್ಲ. ಈಗ ನಾನು ನೋಡಿದ್ದೇನೆ, ಈಗ ಆಫ್ಟರ್ ಕೊರೋನಾ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಏನೆಲ್ಲ ಇದೆ ಎಲ್ಲದಕ್ಕೂ ಡಿಮ್ಯಾಂಡ್ ಬಂದಿದೆ. ಹೌದು, ನೀವು ಎಲ್ಲಿ ಈಗ ನೋಡಿ, ಉಡುಪಿಯಿಂದ ಅಥವಾ ಎಲ್ಲಿ ಹೋದ್ರೂ ಕೂಡ ದೊಡ್ಡ ಶೋರೂಮ್ ಆಗ್ತಾರೆ ಅಥವಾ ಒಂದು ಅಂಗಡಿಯಲ್ಲೆಲ್ಲ ಪ್ರಾಡಕ್ಟ್ ಇರುತ್ತೆ ಮಣ್ಣಿದ್ದು, ಅದೆಲ್ಲ ಗುಜರಾತ್ ಅಲ್ಲಿಂದನೇ ಬಂದಿರುವಂಥದ್ದು. ಅದೇನಂದ್ರೆ ನಿಮ್ಗೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಕ್ವಾಲಿಟಿ ಇಲ್ಲ, ಅದು ಆ ತರ ಐಟಮ್. ಅಲ್ಲಿ ಹೇಗೆ ಪ್ರಾಡಕ್ಟ್ ಮಾಡ್ತಾ ಇರ್ತಾರೆ? ಅಲ್ಲಿ ನಿಮ್ಗೆ ದೊಡ್ಡ ಸೆಟಪ್ ಸರ್, ಅದು ನಿಮ್ಗೆ ಈಗ ಸಿರಾಮಿಕ್ ಫ್ಯಾಕ್ಟ್ರಿ ಏನಿದೆ ಅಷ್ಟು ದೊಡ್ಡದ ಸೆಟಪ್, ಎಲ್ಲ ಆಟೋಮೇಟೆಡ್, ನಿಮ್ಗೆ ಕಂಟಿನ್ಯೂಸ್ ದಿನಕ್ಕೊಂದು 5,000-10,000 ಪ್ರಾಡಕ್ಟ್ ಮಾಡ್ತಾರೆ ಅವರು. ಆ ತರ ಮಿಷಿನರೀಸ್ ಇದೆ, ಅವ್ರು ತುಂಬಾ ಅಡ್ವಾನ್ಸ್ ಇದ್ದಾರೆ, ಕೆಲವೊಂದು ಸೀಕ್ರೆಟ್ ಅವ್ರು ಹೇಳಿ ಕೊಡುದಿಲ್ಲ ನಮ್ಗೆ, ಬಟ್ ತುಂಬಾ ಅಡ್ವಾನ್ಸ್ ಇದೆ, ಅದೊಂದು ಖುಷಿಯೇ, ಅಷ್ಟು ಅಡ್ವಾನ್ಸ್ ಮಾಡಿದಾರಲ್ಲ ಅದರಲ್ಲಿ. ಇಲ್ಲಿ ನಿಮಗೆ ಆ ತರದ ಮೆಷಿನರಿ ಎಲ್ಲೂ ಕಂಡು ಬರಲಿಲ್ಲ? ನನ್ಗೆ ಅನಿಸುವ ಮಟ್ಟಿಗೆ ನಾನೀಗ ಏನು ಸೆಟಪ್ ಮಾಡಿದ್ದೇನೆ ಕರ್ನಾಟಕದಲ್ಲೇ ನಂದು ಫಸ್ಟ್. ಹಂಡ್ರೆಡ್ ಪರ್ಸೆಂಟ್ ನಾನು ನೋಡಿದ ಮಟ್ಟಿಗೆ ಯಾರು ಅಷ್ಟು ರಿಸ್ಕ್ ತಗೊಂಡಿಲ್ಲ, ಅದನ್ನು ಮಾಡೋ ಇಲ್ಲ, ಕರ್ನಾಟಕದಲ್ಲಿ ನನ್ನದೇ ಫಸ್ಟ್. ಸರಿ, ಈಗ ನೀವು ಎಷ್ಟು ಟೈಪಿನ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಸದ್ಯಕ್ಕೆ? ಈಗ ಏನಿದೆ ಆಲ್ರೆಡಿ ಏನಿದೆ ಅದನ್ನೇ ಸ್ವಲ್ಪ ನಾನು ಅಪ್ಗ್ರೇಡ್ ಮಾಡ್ತಿದ್ದೇನೆ, ಸ್ವಲ್ಪ ಫಾಸ್ಟ್ ವರ್ಕಿಂಗ್. ಈಗ ಎಕ್ಸಾಂಪಲ್ ಒಂದು ತವ ದಿನಕ್ಕೊಂದು 10-20 ಆಗುದಾದ್ರೆ ಇದರಲ್ಲಿ ಒಂದು 500 ಅಷ್ಟು ಪ್ರೊಡಕ್ಷನ್ ಮಾಡುವಾಗ, ಅದೇ ತರ ಒಂದು ಲೋಟ ನಾವು ಹ್ಯಾಂಡ್ ಮೇಡ್ ಮಾಡುದಾದ್ರೆ ಒಂದು 100-200 ಮಾಡುದಾದ್ರೆ ಇದರಲ್ಲಿ 3,000 ಅಷ್ಟು ತನಕ ಮಾಡಬಹುದು ಆ ತರದ ಇದನ್ನು. ಅದು ನಂಬರಲ್ಲಿ ನಿಮ್ಮ ಹತ್ರ ಯಾವ್ಯಾವ ತರದ ಇಂದ್ರೆ ಹೇಳಿದ್ರೆ ಲೋಟ ಅಥವಾ ತವ ಈ ತರದ ಎಷ್ಟು ರೀತಿಯ ಐಟಮ್ಗಳನ್ನ ನೀವು ಮಾಡ್ತಿದ್ರಿ? ಈಗ ಸದ್ಯಕ್ಕೆ ಒಂದು 50-60 ಐಟಮ್ ಇದೆ ಸರ್. ಆದ್ರೆ ಕೆಲವೊಂದು ಈಗ ನಾರ್ಮಲಿ ಕೆಲವರಿಗೆ ಈಗ ತಪ್ಪು ಕಲ್ಪನೆ ಇದೆ ಏನಂದ್ರೆ, ಈಗ ನಾವು ಟೀ ಕಪ್ ಮಾಡ್ತೇವೆ ಅದರಲ್ಲಿ ಬೂದಿ ಇರ್ತದೆ, ನಾರ್ಮಲಿ ನಾವು ಫೈರ್ ಮಾಡುವಾಗ ಬೂದಿ ಇರ್ತದೆ, ಕೆಲವರಿಗೆ ಏನೇನು ಗೊತ್ತಿಲ್ಲ, ಅದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಇಲ್ಲ, ಬೂದಿ ತಗೊಂಡು ತಿಂದ್ರೆ ಏನಾದರೂ ಕ್ಯಾನ್ಸರ್ ಬರುತ್ತಾ, ಆ ಥರ ಪ್ರಾಬ್ಲಮ್ ಇದೆ. ನಾರ್ಮಲಿ ಈಗ ನಾವು ಫೈರಿಂಗ್ ಮಾಡುವಾಗ ಕಟ್ಟಿಗೆ ಬಿಟ್ಟು ಯಾವುದೇ ವಸ್ತು ಯೂಸ್ ಮಾಡೋದಿಲ್ಲ, ಈಗ ನಾರ್ತ್ ಸೈಡ್ ಡೀಸೆಲ್ ಯೂಸ್ ಮಾಡ್ತಾರೆ, ಗ್ಯಾಸ್ ಯೂಸ್ ಮಾಡ್ತಾರೆ, ಕರೆಂಟ್ ಯೂಸ್ ಮಾಡ್ತಾರೆ, ಅದು ನ್ಯಾಚುರಲ್ ಅಲ್ಲ. ಈಗ ಡೀಸೆಲ್ ಆದರೂ ಕೂಡ ಅದೊಂದು ನ್ಯಾಚುರಲ್ ಬೇಸ್ಡ್ ಫೈರಿಂಗ್ ಯೂನಿಟ್ ಅಲ್ಲ, ನಮ್ದು ಕಟ್ಟಿಗೆ ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ನಾರ್ಮಲಿ ನಿಮಗೆ ಗೊತ್ತಿರ್ಬೋದು, ನಾನು ಸ್ವಲ್ಪ ಏನಂದ್ರೆ ಹಿಂದಿನ ಕಾಲದಲ್ಲಿ ಏನು ಮಾಡಿದೆ, ನಾನು ಸ್ಟಾರ್ಟಿಂಗ್ ವರ್ಡ್ ಹೇಳಿದಾಗ ಹಿಂದಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ನಾನು ರಿಸರ್ಚ್ ಮಾಡ್ತಾ ಇರ್ತೇನೆ. ಈಗ ಸಿಂಪಲ್ ಹಿಂದಿನ ಕಾಲದಲ್ಲಿ ಹೊಟ್ಟೆ ನೋವು ಆದ್ರೆ ಏನ್ ಮಾಡ್ತಿದ್ರು, ಕೆಲವೊಂದು ಬೂದಿ ಕುಡಿತಿದ್ರು. ಆಕ್ಚುಲಿ ಅದು ಆಂಟಿ ಬ್ಯಾಕ್ಟೀರಿಯಲ್, ನಮ್ಗೆ ತುಂಬಾ ಒಳ್ಳೇದದು, ನಮ್ಗೆ ಈ ಸ್ಟಮಕ್ ಇನ್ಫೆಕ್ಷನ್ ಏನಿದ್ರೆ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡ್ತದೆ, ಅಥವಾ ಗಾಯಕ್ಕೆ ಹಾಕಿದ್ರೆ ಸಹ ಗುಣ ಆಗ್ತದೆ. ನೋಡಿರ್ಬೋದು ನೀವು ಹಿಂದಿನ ಕಾಲದಲ್ಲಿ ನಾಯಿ ಗಾಯ ಆದ್ರೂ ಕೂಡ ಬೂದಿ ಹಾಕಿದ್ರು, ಅವ್ರಿಗೆ ಟೆಕ್ನಿಕಲಿ ಗೊತ್ತಿಲ್ಲ, ಬಟ್ ಅದು ನಿಮ್ಗೆ ಅದು ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡ್ತದೆ. ಅದು ಇಂಥದ್ದೆಲ್ಲ ಗೊತ್ತಿಲ್ಲ ಜನಗಳಿಗೆ. ಅದನ್ನ ನಾವೀಗ ನನ್ನ ಶೋರೂಮ್ ಇದೆ ಕಾರ್ಕಳದಲ್ಲಿ, ನನ್ನ ಪ್ರೊಡಕ್ಷನ್ ಇರೋದು ಸಾನೂರಲ್ಲಿ, ಶೋರೂಮ್ ಇರೋದು ಕಾರ್ಕಳದಲ್ಲಿ. ನಾನು ಅಲ್ಲಿ ಬಂದವ್ರಿಗೆಲ್ಲ ಎಜುಕೇಟ್ ಮಾಡ್ತೇನೆ, ಈ ಥರನೇ ಮಾಡಬೇಕು, ಇಂಥ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಇದನ್ನು ತಗೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಈಗ ಮಡ್ಕಟ್ಟಿಗೆ ಸ್ವಲ್ಪ ಡಿಮ್ಯಾಂಡ್ ಇದೆ, ಕೆಲವರು ಅದು ಬೂದಿ ಹಾಕಿ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಹೆಲ್ತ್ಗೆ ಬೆನಿಫಿಟ್ ಅದು, ನಿಮಗೆ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತದನ್ನು ಹೇಳ್ತೇನೆ. ಮತ್ತೀಗ ಕೆಲವೊಂದು ಈಗ ಹಿಂದಿನ ಕಾಲದಲ್ಲಿ ಈ ಮಣ್ಣಿನ ಪಾತ್ರೆಯನ್ನು ಕಪ್ಪು ಮಾಡ್ತಿದ್ರು. ಈಗ ಟೆಕ್ನಿಕಲಿ ಹಿಂದಿನವರಿಗೆ ಟೆಕ್ನಿಕಲಿ ಗೊತ್ತಿಲ್ಲದಿದ್ರು ಯಾಕೆ ಮಾಡ್ತಿದ್ರು ಅಂತ ಹಿಂದಿನವರಿಗೆ ಗೊತ್ತಿರಲಿಲ್ಲ. ಬಟ್ ಅದು ನನಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅದು ಯಾಕೆ ಮಾಡ್ತಿದ್ರು ಅಂತ ಹೇಳಿದರೆ, ಈಗ ನಾರ್ಮಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾವು ಮೈಕ್ರೋಸ್ಕೋಪಿಕಲಿ ನೋಡಿದರೆ ಮೈಕ್ರೋವೋಲ್ಸ್ ಇರುತ್ತೆ. ಮೈಕ್ರೋವೋಲ್ಸಲ್ಲಿ ಈ ಏರ್ ಕಂಟೆಂಟ್ ಇರುತ್ತೆ. ಇದನ್ನು ಗ್ಯಾಸಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಏರ್ ಕಂಟೆಂಟ್ ಮತ್ತೆ ಈ ಏನಿದೆ ಬೆಂಕಿ ಇದೆ ಅದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗದ ಕ್ರ್ಯಾಕ್ ಎಲ್ಲ ಬರ್ತಿತ್ತು. ಹಿಂದಿನವ್ರಿಗೆ ಇದು ಗೊತ್ತಿಲ್ಲ, ಅದು ಬ್ಲಾಸ್ಟ್ ಆಗುತ್ತೆ ಯಾಕೆ ಟೆಕ್ನಿಕಲಿ ಗೊತ್ತಿರ್ಬೋದು, ಬಟ್ ಅದು ಗೊತ್ತು. ಅವ್ರು ಏನ್ ಮಾಡ್ತಿದ್ರು, ಕಪ್ಪು ಮಾಡ್ತಿದ್ರು. ಕಪ್ಪು ಮಾಡಿದಾಗ ಏನಾಗುತ್ತೆ, ಈ ಮಸ್ಸಿದ್ದು ಮೈಕ್ರೋ ಕಂಟೆಂಟ್ ಆ ಮೈಕ್ರೋವೋಲ್ಸ್ಗೆ ಹೋಗಿ ಫಿಲ್ ಆಗಿ ಎಲ್ಲ ಹೋಲ್ಸ್ ಎಲ್ಲ ಫಿಲ್ ಆಗ್ತದೆ. ಆವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಬ್ಲಾಸ್ಟ್ ಆಗೋದು, ಕ್ರ್ಯಾಕ್ ಬರೋದು, ಅದು ಯಾವುದು ಪ್ರಾಬ್ಲಮ್ ಬರೋದಿಲ್ಲ. ಇಂಥದ್ದನ್ನೆಲ್ಲ ಜನಗಳನ್ನ ಹೇಳ್ತಿದ್ದೇನೆ, ಯಾಕೆಂದ್ರೆ ಇಲ್ಲದಿದ್ರೆ ಅವ್ರಿಗೆ ಇಷ್ಟು ಗ್ಯಾಸ್ ಹೋಗ್ತದೆ, ಅದು ಗ್ಯಾಸ್ಗೆ ಇಟ್ಟ ಕೂಡಲೇ ಬ್ಲಾಸ್ಟ್ ಆಗ್ತದೆ. ತಪ್ಪು ಕಲ್ಪನೆ ಇದೆ ಅಲ್ಲ ಜನಗಳಿಗೆ, ಗೊತ್ತಿಲ್ಲದೆ ಮಾಡುವ ತಪ್ಪುಗಳು, ಅದನ್ನು ಏನಾಗ್ತದೆ ಅದು ಪ್ರಾಡಕ್ಟೇ ಬೇಡ ಆ ತರ ವಿಷಯ ಇದೆ. ಅದನ್ನೆಲ್ಲ ನಾನು ಎಜುಕೇಟ್ ಮಾಡ್ತಿದ್ದೇನೆ. ಹಾಗಿರುವಂತ ಇದು ಮಾಡ್ತೇನೆ. ಈ ಕಂಟೆಂಟ್ಗಳನ್ನು ನೀವು ಪ್ರಾರಂಭ ಮಾಡಿ ಎಷ್ಟು ಟೈಮ್ ಆಯ್ತು? ನಾನು ಆಲ್ಮೋಸ್ಟ್ ನಾನೇ ಸ್ಟಾರ್ಟ್ ಮಾಡಿ ಸಿಕ್ಸ್ ಇಯರ್ಸ್ ಆಯ್ತು. ಎಕ್ಸ್ಪೆರಿಮೆಂಟ್ ಮಾರ್ಕೆಟಿಂಗ್ ಅಂದ್ರೆ ನಾನು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡುದು, ಆ ತರ ಮಾಡ್ತಿದ್ದೇನೆ. ಈಗ 3 ವರ್ಷದಿಂದ ಇದನ್ನು ಮಾಡ್ತಿದ್ದೆ. ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ಇದನ್ನು? ನಾನೀಗ ನಂಗೊಂದು ಮುಂಚೆಯಿಂದ ಆಸೆ ಇತ್ತು ಸರ್, ಆಕ್ಚುಲಿ ನಮ್ದು ನೀವು ನೋಡಿರ್ಬೋದು ನಮ್ಮ ಮಣ್ಣಿನ ಪಾತ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ ನೆಲದಲ್ಲಿ ಇರ್ತದೆ. ಹೌದು, ನನಗೆ ಅದು ಬೇಜಾರಾಗ್ತಿತ್ತು. ಅದು ಯಾಕೆಂದರೆ ನಮ್ಮ ನಾನು ಜಾತಿ ಬಗ್ಗೆ ಮಾತಾಡೋದು ಅಲ್ಲ, ಬಟ್ ನಮ್ಮ ಜಾತಿಯವರನ್ನು ಕೆಳಗೆ ಮಾಡುವ ಒಂದು, ಅದು ಮುಂಚೆ ಹಿಂದಿನ ಕಾಲದಲ್ಲಿ ಜಾಸ್ತಿ ಇತ್ತು. ಹೌದು, ಬಟ್ ಇವಾಗ ಇದು ಇಲ್ಲ. ನನಗೊಂದು ಆಸೆ ಇತ್ತು ಇದನ್ನು ನಾನು ಸೂಪರ್ ಮಾರ್ಕೆಟ್ಗೆ ತಲುಪಿಸಬೇಕಂತ. ಸೊ ಅದನ್ನು ಆ ನಿಟ್ಟಿನಲ್ಲಿ ನಾನು ಈಗ ಕರೆಂಟ್ಲಿ ಇಲ್ಲಿ ಮಂಗಳೂರಲ್ಲಿ ಆ್ಯಪಲ್ ಮಾರ್ಟಿಗೆ ಕೊಡ್ತೇನೆ, ವಿ ಕೆ ಫರ್ನಿಚರ್ಸ್ನವರಿಗೆ ಕೊಡ್ತೇನೆ, ಉದಯ ಕಿಚನ್ಸ್ನವರಿಗೆ ಕೊಡ್ತೇನೆ, ಬೆಂಗಳೂರಿಗೆ ಕೊಡ್ತೇನೆ, ಬಾಂಬೆಗೆ ಕೊಡ್ತೇನೆ. ಅಂದ್ರೆ ನಾನು ಕೊಡ್ತೇನೆ, ಅವರು ಅಲ್ಲಿ ಸೇಲ್ ಮಾಡ್ತಾರೆ ಆ ಥರ. ಅಂದ್ರೆ ಒಂದು ಈಗ ಅಂದ್ರೆ ಒಂದು ಸೂಪರ್ ಮಾರ್ಕೆಟ್ ಲೆವೆಲ್ಗೆ ಬಂದಿದೆ. ಈಗ ನಿಮಗೆ ಪ್ರಾಡಕ್ಟ್ ಒಳ್ಳೆ ರೀತಿಯಲ್ಲಿ ಸೇಲ್ ಆಗ್ತಾ ಉಂಟಾ? ಸೇಲ್ ಆಗ್ತಿದೆ, ಬಟ್ ಏನಂದ್ರೆ ಜನಗಳು ಅಡ್ವಾನ್ಸ್ ಕೇಳ್ತಿದ್ದಾರೆ. ನಾವು ಕೊಟ್ಟದ್ದು ಇನ್ನೊಂದು ಹೊಸತ ಏನಿದೆ ಅದರಲ್ಲಿ ಅಂತ. ಈಗ ನೋಡಿ, ನಾವು ಈಗ ಮಣ್ಣಿನ ಪದಾರ್ಥ ಮಾಡುವ ಇದಿದೆ ಅಲ್ಲ, ಅದರಲ್ಲಿ ಈಗ ಏನ್ ಕೇಳ್ತಾರೆ ಅಂದ್ರೆ ಹ್ಯಾಂಡಲ್ ಇದೆಯಾ ಅಂತ ಕೇಳ್ತಿದ್ದಾರೆ. ಈಸಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುತ್ತೆ ಅಂತ, ತವದಲ್ಲಿ ಹ್ಯಾಂಡಲ್ ಇದೆಯಾ ಅಂತ ಕೇಳ್ತಿದ್ದಾರೆ. ಅದನ್ನ ನಾನೀಗ ಮಾರ್ತಿದ್ದೇನೆ, ಮೇ ಬಿ ಒಂದು 3 ಮಂತ್ಸ್ ಅಲ್ಲಿ ಅದನ್ನ ನಾನು ಮಾರ್ಕೆಟ್ಗೆ ಬಿಡ್ತೇನೆ. ನಾನು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಿಮಗೆ ಕಷ್ಟ ಆಗ್ಲಿಲ್ವಾ ಫಸ್ಟಿಗೆಲ್ಲ? ಅದೇ ಹೇಳುದಲ್ಲ ಸರ್, ಮಾರ್ಕೆಟಿಂಗ್ ಆಕ್ಚುಲಿ ನಿಜವಾಗಿ ಟಫ್ ಕೆಲಸ. ನಂಗೆ ಇದು ಹೇಗೆ ಸ್ವಲ್ಪ ನಾಲೆಜ್ ಅಂದ್ರೆ, ನಾನು ಆಕ್ಚುಲಿ ಡಿಪ್ಲೊಮಾ ಆದ್ಮೇಲೆ 1 ಇಯರ್ ಮಾರ್ಕೆಟಿಂಗ್ ಕೆಲಸ ಮಾಡಿದ್ದೇನೆ, ಆಮೇಲೆ ಇಂಜಿನಿಯರಿಂಗ್ ಮಾಡಿರುವ. ಸೊ ಈ ಮಾರ್ಕೆಟಿಂಗ್ 1 ಇಯರ್ ಏನು ನಾನು ಮಾಡಿದ್ದೇನೆ ಗೊತ್ತಾಗುತ್ತೆ ನನಗೆ, ಎಲ್ಲ ನಿಮ್ಗೆ ವಿಷಯ ಗೊತ್ತಾಗುತ್ತೆ. ಅಂತ ತರ ನಿಮಗೆ 1 ವರ್ಷದ ಟ್ರೈನಿಂಗ್ ಆದಾಗ 100% ಸರ್. ನಾನು ಮಾರ್ಕೆಟಿಂಗ್ ಅಲ್ಲಿ ಇದ್ದದ್ದು ಕಾರ್ ಸೇಲ್ಸ್ ಅಲ್ಲಿ. ಒಂದು 3 ಲಕ್ಷದ ಕಾರ್ ಸೇಲ್ ಮಾಡ್ಬೇಕಿದೆ ತುಂಬಾ ಕಷ್ಟ ಇದೆ. ಹೌದು, 10 ರೂಪಾಯಿ ಬಿಸ್ಕೆಟ್ ಸೇಲ್ ಮಾಡ್ಬೋದು, ಕಾರ್ ಸೇಲ್ ಮಾಡೋಕೆ ತುಂಬಾ ಕಷ್ಟ ಇದೆ. ಸೇಮ್ ಅದ್ರಲ್ಲಿ ಏನೇನು ನಾವು ಅಪ್ರೋಚ್ ಮಾಡ್ತೇವೆ ಅದನ್ನೇ ನಾನು ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಇವನ್ ನಾನೀಗ MNC ಕಂಪನಿಯಲ್ಲಿ ವರ್ಕ್ ಮಾಡೋದ್ರಿಂದ ನಂಗೆ ಗೊತ್ತಿದೆ ಒಂದು ಕಸ್ಟಮರ್ ತರ ಯಾವ ತರ ಬಿಹೇವ್ ಮಾಡಬೇಕು, ಯಾವ ತರ ಮಾಡಬೇಕು, ಯಾವ ತರ ಕನ್ವಿನ್ಸ್ ಮಾಡಬೇಕು, ವೇ ಆಫ್ ಏನು ಅಪ್ರೋಚ್ ಅದು ನಂಗೆ ನಾನು ಕಲ್ತಿದ್ದೇನೆ. ಅದೇ ನನಗೆ ಎಲ್ಲರಿಗೂ ಹೇಳೋದು ಏನಂದ್ರೆ, ಕಲಿಬೇಕು, ಕಂಪನಿಯಲ್ಲಿ ವರ್ಕ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು, ರಿಸ್ಕ್ ಲೈಫಲ್ಲಿ ರಿಸ್ಕ್ ತಗೊಳ್ಬೇಕು. ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಸೆಕೆಂಡ್ರಿ, ಬಟ್ ಇದು ಮಾಡಲೇಬೇಕು. ನಾವು ಮಾಡದಿದ್ರೆ ನಮ್ದು ಲೈಫಲ್ಲಿ ಅಷ್ಟರಲ್ಲಿ ಇರ್ತೇವೆ ಹೊರತು ನಾವು ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಈಗ ಇಷ್ಟು ಪ್ರಾಡಕ್ಟ್ಗಳನ್ನೆಲ್ಲ ನೀವು ಮಾಡ್ತಾ ಇದ್ರಿ, ಶೋರೂಮ್ ಅಂತ ಒಂದು ಹೇಳಿದ್ರಿ, ಶೋರೂಮ್ ನಿಮ್ದು ಎಲ್ಲಿ ಶೋರೂಮ್ ಮಾಡಿದ್ರಿ? ಕಾರ್ಕಳದಲ್ಲಿ ಇದೆ ಸರ್. ಕಾರ್ಕಳದಲ್ಲಿ ಅಲ್ಲಿ ಎಲ್ಲ ನಿಮ್ಮ ಐಟಮ್ಗಳನ್ನ ಇಟ್ಟಿದ್ರಿ? A to Z ಇದೆ ಸರ್. ಅದ್ರ ಒಟ್ಟಿಗೆ ನಾನು ಒಂದು 1.5 ವರ್ಷ ಆಯ್ತು ನಮ್ಮ ಕಾರ್ಕಳ ಉತ್ಸವದಿಂದ ಸ್ಟಾರ್ಟ್ ಮಾಡಿದ್ ನಾನು. ನನ್ನ ಪಾಟ್ ಇತ್ತು, ನಾನು ಈ ಕುಲ್ಫಿಗೆ ಒಂದು ಪಾಟ್ ಮಾಡಿದ್ದೇನೆ, ಟೀ ಕಾಫಿಗೆ ಒಂದು ಪಾಟ್ ಮಾಡಿ, ಅದನ್ನು ನಾನು ಜನಗಳಿಗೆ ತೋರಿಸ್ಬೇಕಿತ್ತು, ಇದನ್ನು ಇದಕ್ಕೆ ಯೂಸ್ ಮಾಡಬಹುದು ಅಂತ. ಅದಕ್ಕೋಸ್ಕರ ನಾನು ನನ್ನದೇ ಒಂದು ಓನ್ ಪ್ರಾಡಕ್ಟ್ ಮಾಡಿದೆ, ಸ್ಟಾರ್ಟಿಂಗ್ ಲಸ್ಸಿ ಮಾಡಿದೆ. ಆಮೇಲೆ ನನಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ನೆಗೆಟಿವ್ ಎಲ್ಲ ಗೊತ್ತಾಯಿತು, ಅದು ಉಳಿದ್ರೆ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ, ಇವತ್ತಿನ ನಾಳೆಗೆ ಹಾಳಾಗ್ತದೆ. ಅದು ಅದನ್ನು ಬಿಟ್ಟು ನಾನು ಕುಲ್ಫಿ ಮಾಡುವ ಅಂತ ಅದರ ಬಗ್ಗೆ ಸ್ಟಡಿ ಮಾಡಿದೆ ಸ್ವಲ್ಪ. ಅಂದರೆ ಕುಲ್ಫಿ ಮಾಡುವ ಜನಗಳಿಗೆ ಕೊಡುವಾಗ ನಾವು ವಿದೌಟ್ ಕೆಮಿಕಲ್ಸ್ ಕೊಡಬೇಕು, ಮತ್ತು ಯಾವುದೇ ಅದಕ್ಕೆ ಎಸೆನ್ಸ್ ಹಾಕಿರಬಾರ್ದು, ನ್ಯಾಚುರಲ್ ಪ್ರಾಡಕ್ಟ್ ಮಾಡಿ ಕೊಡಬೇಕಂತ. ಅದರ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಿ ನನ್ನ ಉದ್ದೇಶ ಇದ್ದದ್ದು ಆ ಕುಲ್ಫಿ ಪಾಟ್ ಅನ್ನು ಜನಗಳಿಗೆ ತೋರಿಸ್ಬೇಕಂತೇಳಿ. ಬಟ್ ಇವಾಗ ಏನಂದ್ರೆ ಅದೇ ಒಂದು ಬ್ರ್ಯಾಂಡ್ ತರ ನಾನು ಕುಂಬಾರಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದೇನೆ, ಆದ್ರೆ ಅದೇ ಈಗ ಜನಗಳಿಗೆ ಕೊಟ್ಟಿದೆ, ಅದು ಇಷ್ಟ ಇದೆ. ಲಾಸ್ಟ್ ಟೈಮ್ ಈಗ ಒಂದು 4-5 ಫ್ಲೇವರ್ ಮಾಡಿದ್ದೇನೆ, ಫ್ಲೇವರ್ ಅಂದ್ರೆ ನ್ಯಾಚುರಲ್ ಫ್ಲೇವರ್, ಸೀಸನಲ್. ಸೀಸನಲ್ ಏನು ಈಗ ಫ್ರೂಟ್ ಸಿಗುತ್ತೆ ಅದರಲ್ಲೇನು ಮಾಡುದು, ಹಲಸಿನ ಮಾಡ್ತೇನೆ, ಚುಕ್ಕ ಇದು ಮಾಡ್ತೇನೆ, ಬೊಂಡದ್ದು ಮಾಡ್ತೇನೆ, ಅದೇ ತರ ಈಗ ಈ ಕ್ಯಾಶು ಡ್ರೈ ಫ್ರೂಟ್ಸ್ ಎಲ್ಲ ನಾರ್ಮಲ್ ಸಿಗ್ತದೆ ಅದರಲ್ಲಿ ಮಾಡ್ತೇನೆ. ನ್ಯಾಚುರಲಿ ಏನು ಸಿಗುತ್ತೆ ಅದರಲ್ಲಿ ಏನು ಫ್ಲೇವರ್ ಬರುತ್ತೆ ಅದನ್ನೇ ಮಾಡಿಕೊಡು, ಬಟ್ ಜನಗಳಿಗೆ ಇಷ್ಟ ಆಗಿದೆ, ವಿದೌಟ್ ಕೆಮಿಕಲ್ಸ್ ಇದಾದ್ರೂ ಸಿಗ್ತಿದೆಯಲ್ಲ ಅಂತ. ಆತ ಅದು ಪ್ರಾಡಕ್ಟ್ ನಾನು ಅಂಗಡಿ ಈಗ ನಮ್ಮ ಶೋರೂಮಲ್ಲಿ ಶೇರ್ ಮಾಡ್ತೇವೆ, ಅದನ್ನು ಬಿಟ್ಟು ಈಗ ಈವೆಂಟ್ಸ್ ಬಿಟ್ಟು ಈವೆಂಟ್ಸ್ಗೆ ಮಾಡ್ತೇನೆ, ಅಂಗಡಿಯಲ್ಲಿ ಅಲ್ಲಿ ಶೋರೂಮಲ್ಲಿ ಶೇರ್ ಮಾಡ್ತೇನೆ, ಸೇಲ್ ಮಾಡ್ತೇನೆ. ಓಹೋ, ನೀವು ಶುರು ಮಾಡಿದ್ದು ಮಣ್ಣಿನ ಬಿಸ್ನೆಸ್ ಅಲ್ಲಿ, ಈಗ ಕುಲ್ಫಿ ಕೂಡ ಜೊತೆಗೆ ಸೇರಿಕೊಂಡು. ಹೌದು ಸರ್, ಹೌದು, ಅದೊಂದು ಆಕ್ಚುಲಿ ನಾನು ಅಪ್ರೋಚ್ ಬೇರೆದಕ್ಕೆ ಮಾಡಿದ್ದು, ಬಟ್ ಇದು ಜನಗಳಿಗೆ ಇಷ್ಟ ಆಗಿದೆ. ಆ ಕುಲ್ಫಿಯನ್ನು ಮಣ್ಣಿನ ಇದರಲ್ಲೇ ಕೊಡು, ಅದರಲ್ಲಿ ಮಾಡಿ ಅದರಲ್ಲೇ ಕೊಡುದು, ಅದು ಇವನ್ ನಾವು ಸ್ಟೋರೇಜ್ ಮಾಡುದು ಅದರಲ್ಲೇ ಮಾಡುದು. ಅದು ಟೇಸ್ಟ್ ನಿಮ್ಗೆ ನಾರ್ಮಲಿ ಬೇರೆ ಪಾತ್ರೆಯಲ್ಲಿ ಇಡುವುದಕ್ಕೆ ಮಣ್ಣಿನಲ್ಲಿ ಇಟ್ಟಾಗ ನಿಮ್ಗೆ ತುಂಬಾ ಟೇಸ್ಟ್ ಟೇಸ್ಟ್ ಅಂದ್ರೆ ಮಿನರಲ್ಸ್ ಆ್ಯಡ್ ಆಗುತ್ತೆ ಅದರಲ್ಲಿ, ಮತ್ತೆ ಪಿ ಎಚ್ ಲೆವೆಲ್ ಮೇಂಟೈನ್ ಮಾಡುತ್ತೆ ನಿಮ್ಗೆ, ಆಲ್ಮೋಸ್ಟ್ ಎಲ್ಲ ಆಂಗಲ್ ಅಲ್ಲಿ ನಿಮ್ಗೆ ಟೇಸ್ಟ್ ಮತ್ತೆ ಹೆಲ್ತ್ ಎರಡೂ ಸಿಗುತ್ತೆ. ಈಗ ಇದರಲ್ಲಿ ನಿಮ್ಗೆ ಮುಂದೆ ಏನ್ ಮಾಡಬೇಕು ಅಂತ ಇದೆ? ಅದೇ ನನ್ಗೀಗ ಪ್ರೆಸೆಂಟ್ ಏನಂದ್ರೆ ಈ ಪಾಟ್ರಿಯಲ್ಲಿ ನಾನು ಈಗ ಸ್ವಲ್ಪ ಐ ಎಂಡ್ ಥಿಂಕ್ ಮಾಡ್ತಿದ್ದೇನೆ, ಸ್ವಲ್ಪ ಇಂಡಸ್ಟ್ರಿ ಲೆವೆಲ್ ಮಾಡಬೇಕು, ಮತ್ತು ಇವಾಗಿನ ಜನಗಳು ಏನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ರೀತಿ ನೀವು ಏನು ಕೇಳಿದ್ರು ನಾನು ಕೊಡ್ತಿದ್ದೇನೆ. ಇವಾಗ ಇಂಡೋರ್ ಪಾಟ್ ಬೇಕಾದ್ರೆ ನಾವು ಮಾಡಿಕೊಡ್ತೇವೆ, ಯೂಸ್ ಅಂತ ಟೀ ಕಪ್ ಬೇಕಾದ್ರೆ ಮಾಡಿಕೊಡ್ತೇವೆ, ಯೂಸ್ ಅಂತ ಬಿರಿಯಾನಿ ಪಾಟ್ ಬೇಕಾದ್ರೆ ಮಾಡಿಕೊಡ್ತೇವೆ. ಜಾಸ್ತಿ ನಾನು ಏನು ಮಾಡಬೇಕಂತ ಈಗ ಸದ್ಯದಲ್ಲಿದ್ದೇನೆ, ಯೂಸ್ ಅಂತ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು, ಜನಗಳಿಗೆ ಎಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಿದೆ ಅದನ್ನು ಅವಾಯ್ಡ್ ಮಾಡಬೇಕು. ಈಗ ಕಂಟೈನರ್ ಇದೆ ಪ್ಲಾಸ್ಟಿಕ್, ಅದು ಪ್ಲಾಸ್ಟಿಕ್ ಆ್ಯಕ್ಚುಲಿ. ಫುಡ್ ನೀವು ಹೋಟೆಲಲ್ಲೆಲ್ಲ ಟೇಸ್ಟ್ ಇರ್ತದೆ, ಮನೆಗೆ ಹೋಗೋ ಬೇರೆಯೇ ಟೇಸ್ಟ್ ಆಗ್ತದೆ, ಅದು ಒರಿಜಿನಾಲಿಟಿ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ನಾನು ನನ್ನದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದೆಲ್ಲ ರೆಡಿ ಮಾಡ್ತಿದ್ದೇನೆ, ಮೇ ಬಿ ಈಗ ನೆಕ್ಸ್ಟ್ 1 ಮಂತಲ್ಲಿ ಎಲ್ಲ ಮಾರ್ಕೆಟಿಗೆ ಬರ್ತದೆ. ಈ ಇದನ್ನು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡುವಂಥ ಯೋಚನೆಗಳು? ಎಕ್ಸ್ಪೆನ್ಷನ್ ಸದ್ಯಕ್ಕೆ ಇಲ್ಲ ಸರ್, 1 ವರ್ಷ ನಾನು ಯಾವುದೇ ಪ್ಲಾನ್ ಅಲ್ಲಿ ಇಲ್ಲ. ಸದ್ಯಕ್ಕೆ ಇದ್ದ 2 ಟಾರ್ಗೆಟ್ ರೀಚ್ ಆದ್ಮೇಲೆ ಒಂದು ಪ್ಲಾನ್ ಮಾಡಿದ್ದೇನೆ, ಅದು ಸ್ವಲ್ಪ ಬೇರೆ ಕಡೆ ಫ್ಯಾಕ್ಟ್ರಿ ಸೆಟಪ್ ಮಾಡ್ಬೇಕಂದ್ರೆ ನಮ್ಗೆ ಮೈನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಣ್ಣಿದ್ದು, ಆ ಮಣ್ಣು ಇಲ್ಲಿ ಸಿಗ್ತೇ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲಿ ಮಣ್ಣು ಸಿಗ್ತದೆ ಅಲ್ಲಿ ಸ್ವಲ್ಪ ದೊಡ್ಡ ಫ್ಯಾಕ್ಟ್ರಿ ಮಾಡಿ ಪ್ರೊಡಕ್ಷನ್ ಮಾಡುವ ಪ್ಲಾನ್ ಅಲ್ಲಿ ಆ ತರ ಮಾಡ್ಕೊಂಡಿದ್ದೆ. ಹೌದು, ಮಣ್ಣಿಗೆ ಎಲ್ಲಿ ಸಿಗುದು ನಿಮಗೆ? ಸದ್ಯಕ್ಕೆ ಈಗ 2 ಕಡೆಯಲ್ಲಿ ಸಿಗ್ತದೆ ಸರ್, ಕೆಲವೊಂದು ಕಡೆಯಲ್ಲಿ ಸಿಗ್ತದೆ, ನಂಗೆ ಗೊತ್ತಿರುವ ಮಟ್ಟಿಗೆ 2 ಕಡೆಯಲ್ಲಿ ಸಿಗ್ತದೆ. ಒಂದು ಇಲ್ಲಿ ನಮ್ದು ಪೊಳಲಿ ಹತ್ರ ಸಿಗ್ತದೆ, ಒಂದು ಕಾಪು ಹತ್ರ ಸಿಗ್ತದೆ. ಬಟ್ ಅದು 2 ಮಣ್ಣು ಬೇರೆ ಬೇರೆ. ಆ ಕಡೆದ್ದು ಕಾಪು ಮಣ್ಣು ಸ್ವಲ್ಪ ಕಪ್ಪು ಬರ್ತದೆ, ಅದು ಗಮ್ಮಿನ ಅಂಶ ಸ್ವಲ್ಪ ಜಾಸ್ತಿ. ಪೊಳಲಿ ಇದ್ದು ಸ್ವಲ್ಪ ವೈಟ್ ಬರ್ತದೆ, ಅದು ಸ್ವಲ್ಪ ಗಮ್ಮಿನ ಅಂಶ ಕಡಿಮೆ. ಬಟ್ ಅದು ಕ್ವಾಲಿಟಿ ವೈಸ್ 2 ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಮಣ್ಣುಗಳನ್ನು ನೀವು ಉಪಯೋಗಿಸಿ. ಹೌದು ಹೌದು. ಇದನ್ನ ನೀವು ಅಲ್ಲಿಂದ ತರಿಸ್ಲಿಕ್ಕೆಲ್ಲ ನಿಮ್ಗೆ ತುಂಬಾ ಖರ್ಚು? ತುಂಬಾ ಖರ್ಚು, ತುಂಬಾ ನಮ್ಗೆ. ಅದೇ ಈಗ ನಾನು ಅದಕ್ಕೋಸ್ಕರನೇ ಸ್ವಲ್ಪ ಈಗ ಸ್ವಲ್ಪ ಮೆಕ್ಯಾನಿಕಲ್ ಟಚ್ ಕೊಟ್ಟದ್ದು ಪ್ರೊಡಕ್ಷನ್ಗೆ. ಯಾಕೆಂದ್ರೆ ಇವಾಗ ನಮ್ಗೆ 1 ಯೂನಿಟ್ ಮಣ್ಣಿಗೊಂದು 18-20 ಸಾವಿರ ತನಕ ಮಣ್ಣಿದ್ದು ಚಾರ್ಜ್ ಆಗ್ತದೆ. ಅದನ್ನ ನಾವು ಪ್ರೊಡಕ್ಟ್ ಮಾಡಿ ಸೆಲ್ ಮಾಡುವಾಗ ನಮ್ಗೆ ತುಂಬಾ ಕಾಸ್ಟ್ ಆಗುತ್ತೆ. ಅದು ಆಫ್ಟರ್ ಕೊರೋನಾ ಅಂತ ಆದ್ಮೇಲೆ ಇವಾಗ ಇಕೋ ಫ್ರೆಂಡ್ಲಿಗೆ ತುಂಬಾ ಡಿಮ್ಯಾಂಡ್ ಬಂದಿರೋದ್ರಿಂದ ಈ ಟೈಲ್ಸ್ ಫ್ಯಾಕ್ಟ್ರಿ ಅವರು ಸ್ವಲ್ಪ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಎಲ್ಲ ಮಣ್ಣು ಅವರೇ ತೆಗೆದ್ರಿಂದ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಅಡ್ವಾನ್ಸ್ ಮಾಡ್ಬೇಕಂತ ಎಲ್ಲ ಪ್ಲಾನ್ ಮಾಡಿದ್ದೆ. ಹೌದು ಹೌದು. ಈಗ ಹಾಗಾಗಿ ನಿಮ್ಮ ಇದನ್ನ ಈಗ ಸ್ವಲ್ಪ ಮಟ್ಟಿಗೆ ಈ ಎಕ್ಸ್ಪಾನ್ಷನ್ಗಿಂತ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಈಗ ಇಂತಹ ಯಾವ್ದಾದ್ರು ಪ್ರಾಡಕ್ಟ್ ಅನ್ನು ಯಾರಾದರೂ ಕೂಡ ಈ ತರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಲಹೆ ತಗೊಳ್ಳಿಕ್ಕೆ ನಿಮ್ಮ ನಂಬರ್ ಅನ್ನ ಕೊಡ್ಬೋದಾ? ಖಂಡಿತ ಸರ್, ಖಂಡಿತ. 9535-6219. ಇನ್ನೊಂದು ಸರ್ ಹೇಳಿ. 9535-6219. ಒಳ್ಳೆಯದು ಶಂಕರ್ ಕುಲಾಲ್ ಅವರೇ. ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ಒಂದು ಮಣ್ಣಿನ ಪಾತ್ರೆಗಳ ಒಂದು ಯೋಚನೆ ಯೋಜನೆಗಳ ಬಗ್ಗೆ, ಮತ್ತೆ ಈಕೋ ಫ್ರೆಂಡ್ಲಿ, ಮತ್ತೆ ನಮ್ಮ ಆಹಾರದಲ್ಲಿ ವಿಷ ಬೆರೆಯದ ರೀತಿಯ ಒಂದು ವಸ್ತುಗಳನ್ನು ನೀವು ಮಾಡಿಕೊಡ್ತಾ ಇದ್ದೀರಿ. ಇದು ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಈ

ಶಂಕರವರ ಪೈಯಂಕನ ರಜನಿ ಕೇಳಿ ಎಸ್ ಜಾನಕಿ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ.